ಮಾಗಡಿ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ಧಿ ಯೋಜನೆಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಬೆಂಗಳೂರಿನಿಂದ ಜಪಾನಿನ ಒಸಾಕಾ ನಗಯೋಗೆ ನೇರ ವಿಮಾನ ಸೇವೆ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ. ಯಾದಗಿರಿಯಲ್ಲಿ ವಾರ್ತಾ ಇಲಾಖೆಯಿಂದ ವಾರ್ತಾಲಾಪ ಕಾರ್ಯಾಗಾರ, ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಆಲಿಸುವಿರಿ ಖಾದ್ಯ ತೈಲ ಬೆಳೆಯಾದ ತಾಳೆ ಬೆಳೆಯ ಅವಕಾಶಗಳು ಮತ್ತು ಇಲಾಖಾ ಯೋಜನೆಗಳ ಕುರಿತು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮೊಹಮ್ಮದ್ ಅಲಿ ಅವರೊಂದಿಗೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ತದನಂತರ ಪೇಟೆ ಧಾರಣೆ. ಹಾಗಾದರೆ ಆರಂಭದಲ್ಲಿ ಆಲಿಸೋಣ ಖಾದ್ಯ ತೈಲ ಬೆಳೆಯಾದ ತಾಳೆ ಬೆಳೆಯ ಅವಕಾಶಗಳು ಮತ್ತು ಇಲಾಖಾ ಯೋಜನೆಗಳ ಕುರಿತು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮೊಹಮ್ಮದ್ ಅಲಿ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆ ಒಂದು ವಾಣಿಜ್ಯ ಬೆಳೆಯಾಗಿ ಇತ್ತೀಚೆಗೆ ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ತಿದೆ. ನಮ್ಮ ಖಾದ್ಯ ತೈಲಕ್ಕೆ ನಾವು ವಿದೇಶಿ ವಿನಿಮಯಕ್ಕೆ ನಮ್ಮಲ್ಲಿದ್ದಂತಹ ಒಂದು ಸಂಪತ್ತನ್ನು ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ಖಾದ್ಯ ತೈಲದಲ್ಲಿ ನಾವು ಸಾಕಷ್ಟು ಸ್ವಾವಲಂಬನೆಯನ್ನು ಆಗುವಂತಹ ಒಂದು ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ತಾಳೆ ಬೆಳೆ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ಬಂದಿದೆ. ಮುಖ್ಯವಾಗಿ ರೈತ ಬಾಂಧವರಿಗೆ ಏನು ಸಹಾಯ ಸೌಲಭ್ಯಗಳು ಸಿಗ್ತವೆ, ತಾಳೆ ಬೆಳೆಯನ್ನು ಬೆಳೆಯೋದ್ರಿಂದ ಹೇಗೆ ಅವರು ಆರ್ಥಿಕವಾಗಿ ಸಬಲರಾಗಬಹುದು, ಇತ್ತೀಚಿನ ದಿನಗಳಲ್ಲಿ ತಾಳೆ ಬೆಳೆಯನ್ನು ಚಿನ್ನದ ಬೆಳೆ ಅಂತ ಹೇಳಿನೂ ಕೂಡ ಕರೀತಾರೆ, ಆದ್ದರಿಂದ ಯಾವ ಒಂದು ಭೂಮಿಗೆ ಈ ತಾಳೆ ಬೆಳೆ ಸೂಕ್ತ, ಹೇಗೆ ಸಹಾಯ ಸೌಲಭ್ಯಗಳು ತೋಟಗಾರಿಕೆ ಇಲಾಖೆಯಿಂದ ಲಭ್ಯ ಆಗ್ತದೆ, ತಾಳೆ ಬೆಳೆ ಯಾಕೆ ಇಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಎಂಬಂತಹ ಒಂದು ವಿಚಾರವನ್ನು ತಿಳಿಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ರಾಯಚೂರು ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದಂತಹ ಮೊಹಮ್ಮದ್ ಅಲಿ ಅವರು ಈ ತಾಳೆ ಬೆಳೆ ಅಭಿವೃದ್ಧಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡ್ತಾ, ತಾಳೆ ಬೆಳೆಯ ಒಂದು ಮಹತ್ವ ಏನಿದೆ, ನಮ್ಮ ದೇಶ ಯಾಕೆ ತಾಳೆ ಬೆಳೆಯಲ್ಲಿ ಇನ್ನು ಮುಂದೆ ಬರಬೇಕಾಗಿದೆ, ಖಾದ್ಯ ತೈಲದಲ್ಲಿ ಹೇಗೆ ಸ್ವಾವಲಂಬನೆ ಸಾಧಿಸಲಿಕ್ಕೆ ಸಾಧ್ಯ ಇದೆ ಎಂಬಂತಹ ಒಂದು ವಿಚಾರವನ್ನ ಹಂಚಿಕೊಳ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಹೇಳಿ ಸರ್, ತಾಳೆ ಬೆಳೆ ಒಂದು ಖಾದ್ಯ ತೈಲ ಬೆಳೆ, ಯಾಕೆ ಇದು ಇಷ್ಟೊಂದು ಮಹತ್ವವನ್ನು ಬರ್ತಾ ಇದೆ, ಭಾರತ ಸರ್ಕಾರ ಆಗಿರ್ಬೋದು ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಈ ಖಾದ್ಯ ತೈಲ ತಾಳೆ ಬೆಳೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿದೆ ಪ್ರಾರಂಭದಲ್ಲಿ? ನಮಸ್ಕಾರ ರೈತ ಬಾಂಧವರೇ, ರಾಯಚೂರು ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಇದು ತಾಳೆ ಬೆಳೆ ಅಭಿವೃದ್ಧಿ ಯೋಜನೆಯನ್ನ ಜಾರಿಗೊಳಿಸಲಾಗ್ತಾ ಇದೆ. ಇದರ ಮಹತ್ವ ಏನು ಅಂತ ಹೇಳಬೇಕು ಅಂತಂದ್ರೆ, ನಮ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತೆ ನಾವು ಮಾರುಕಟ್ಟೆಯಲ್ಲಿ ನೋಡಿದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂತ ಒಂದು ಖಾದ್ಯ ತೈಲ ಅಂತಂದ್ರೆ, ಅಥವಾ ನಮ್ಮ ಬಡ ಜನರಿಗೆ ಖಾದ್ಯ ತೈಲ ಉಪಯೋಗ ಅವರು ಕಡಿಮೆ ದರದಲ್ಲಿ ಸಿಗೋದು ಅಂತಂತಂದ್ರೆ, ಅದು ಏನೈತಿ, ತಾಳೆ ಎಣ್ಣೆನೆ ಇರ್ತದೆ ಹೆಚ್ಚಾಗಿ. ಏನೇನು ನಾವು ನೋಡ್ತಾ ಇದ್ದೀವಿ ಮಾರುಕಟ್ಟೆಯಲ್ಲಾಗಲಿ ಎಲ್ಲೇ ಆಗಲಿ, ಬಡ ಜನರಿಗೆ ಸಿಗುವಂತಹ ಒಂದು ಖಾದ್ಯ ತೈಲ ಅಂತಂತಂದ್ರೆ ಅದು ತಾಳೆ ಬೆಳೆ ಆಗಿರ್ತದೆ. ಆದರೆ ಒಂದು ವಿಷಯ ಹೇಳಬೇಕು ಅಂತಂದ್ರೆ, ತಾಳೆ ಬೆಳೆ ನಮ್ಮ ರಾಷ್ಟ್ರದಲ್ಲಿ ಏನಿದೆ ಕಾರಣಾಂತರಗಳಿಂದ ಏನಿದೆ, ತಾಳೆ ಬೆಳೆಯ ಕ್ಷೇತ್ರ ಬಹಳ ಕಡಿಮೆ ಇರ್ತದೆ. ಈ ತಾಳೆ ಬೆಳೆ ಬಹಳಷ್ಟು ಅದರ ಅವಶ್ಯಕತೆ ಇದ್ದಿದ್ರಿಂದ ಈ ಹೊರದೇಶಗಳಿಂದ ತಾಳೆ ಬೆಳೆಯ ಇದು ಎಣ್ಣೆಯನ್ನ ನಾವು ಇಂಪೋರ್ಟ್ ದೇಶ ಮಾಡ್ಕೊಳ್ತಾ ಇದೆ. ಸುಮಾರು 1.38 ಲಕ್ಷ ಕೋಟಿ ಮೌಲ್ಯದ 164.7 ಲಕ್ಷ ಟನ್ ಖಾದ್ಯ ತೈಲವನ್ನು ಹೊರದೇಶದಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ವರ್ಷ 28 ಮಿಲಿಯನ್ ಟನ್ ಖಾದ್ಯ ತೈಲದ ಅವಶ್ಯಕತೆ ಇರ್ತದೆ. ಈ ಅವಶ್ಯಕತೆಯನ್ನ ಪೂರೈಸಬೇಕಾಗಿತ್ತು ಅಂತಂದ್ರೆ ಅದನ್ನ ನಾವು ತಾಳೆ ಬೆಳೆಯನ್ನ ನಮ್ಮ ದೇಶದಲ್ಲಿನೇ ಬೆಳೆಯಲಿಕ್ಕೆ ಅದನ್ನ ಬಹಳಷ್ಟು ನಾವು ಯೋಜನೆಗಳನ್ನು ಹಾಕೊಂಡು ಇಲಾಖೆಯ ಮೂಲಕ ಸರ್ಕಾರ ತಾಳೆ ಬೆಳೆ ಯೋಜನೆಯನ್ನ ಜಾರಿ ಮಾಡ್ತಾ ಇದೆ. ತಾಳೆ ಎಣ್ಣೆಯ ಖಾದ್ಯದ ಪೌಷ್ಟಿಕಾಂಶದ ಬಗ್ಗೆ ಮಹತ್ವ ಹೇಳಬೇಕು ಅಂತಂದ್ರೆ, ವಿಟಮಿನ್ ಎ ಮತ್ತು ವಿಟಮಿನ್ ಇ ಸತ್ವದಿಂದ ಇದು ಹೇರಳವಾಗಿರುತ್ತದೆ, ಮತ್ತೆ ರುಚಿಕರವಾಗಿರುತ್ತದೆ, ಮತ್ತೆ ಉಪಯೋಗ ಮಾಡಲಿಕ್ಕೆ ಇದರಿಂದ ಮಾಡಿರ್ತಕ್ಕಂಥ ಖಾದ್ಯ ಪದಾರ್ಥಗಳು ಬಹಳಷ್ಟು ರುಚಿಕರವಾಗಿರ್ತವೆ. ಕೈಗೆಟುಕುವ ದರದಲ್ಲಿ ಎಣ್ಣೆ ಏನಿದೆ ಲಭ್ಯ ಇರ್ತದೆ. ಈ ಇದರಲ್ಲಿ ಏನಿದೆ, ಈ ಎಣ್ಣೆಯ ಉತ್ಪಾದನೆಯನ್ನು ಜಾಸ್ತಿ ಮಾಡುವ ಸಲುವಾಗಿ ತೋಟಗಾರಿಕೆ ಇಲಾಖೆಯ ಮೂಲಕ ತಾಳೆ ಬೆಳೆ ಅಭಿವೃದ್ಧಿ ಯೋಜನೆ ಮೂಲಕ ಈ ತೋಟಗಾರಿಕೆ ಇಲಾಖೆ ಯೋಜನೆಯನ್ನು ಜಾರಿ ಮಾಡ್ತಾ ಇದೆ. ಸುಮಾರು ಈ ವರ್ಷ ಏನಿದೆ 660 ಹೆಕ್ಟರ್ ಗುರಿಯನ್ನು ಇಲಾಖೆ ಏನಿದೆ ನಮಗೆ ಕೊಟ್ಟಿರ್ತದೆ. ಈ 660 ಹೆಕ್ಟರ್ ಪ್ರದೇಶದಲ್ಲಿ ತಾಳೆ ಬೆಳೆ ಬೆಳೆಯಲಿಕ್ಕೆ ನಾವು ಪ್ಲಾನ್ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಒಳ್ಳೆಯದು ಸರ್. ಇತ್ತೀಚೆಗೆ ರೈತ ಬಾಂಧವರು ನಮ್ಮ ದೇವದೂರು ತಾಲೂಕಾಗಿರ್ಬೋದು, ಮಾನವಿಯಲ್ಲಿ ರೈತ ಬಾಂಧವರು, ರಾಯಚೂರು ತಾಲೂಕಿನಲ್ಲಿ ಅಲ್ಲಲ್ಲಿ ತಮ್ಮ ಬೆಳೆಗಳಲ್ಲಿ ಅಂತಂದ್ರೆ ತಾಳೆ ಬೆಳೆಯನ್ನು ಹಚ್ಚಲಿಕ್ಕೆ ಮುಂದೆ ಬರ್ತಿದ್ದಾರೆ. ಕ್ಷೇತ್ರವನ್ನು ಕೂಡ ನಾವು ನೋಡಬಹುದು ತಮ್ಮ ಒಂದು ಪ್ರೋತ್ಸಾಹದಿಂದ, ಅಥವಾ ಅವರು ಬೆಳೆಯುವಂತಹ ಒಂದು ಮನಸ್ಸನ್ನು ಮಾಡಿಕೊಂಡು ರೈತ ಬಾಂಧವರ ಕ್ಷೇತ್ರದಲ್ಲಿ ತಾವು ತಾಳೆ ಬೆಳೆಯನ್ನು ಹಾಕಿದ್ದೀರಿ. ಇದು ಎಷ್ಟು ವರ್ಷಕ್ಕೆ ಬೆಳೆ ಬರ್ತದೆ, ಮುಖ್ಯವಾಗಿ ಈ ಸದ್ಯದಲ್ಲಿ ಎಷ್ಟು ಎಕರೆ ಈ ಒಂದು ತಾಳೆ ಬೆಳೆಯನ್ನು ನಾವು ನೋಡಬಹುದು? ಸರ್ವಸಾಧಾರಣವಾಗಿ ಈ ತಾಳೆ ಬೆಳೆ ಏನಿದೆ 4ನೇ ವರ್ಷಕ್ಕೆ ನಾಟಿ ಮಾಡಿದ 4ನೇ ವರ್ಷದಿಂದ ಇಳುವರಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ. 8ನೇ ವರ್ಷದಿಂದ ಪೂರ್ಣ ಪ್ರಮಾಣದಲ್ಲಿ ಇಳುವರಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ. 4ನೇ ವರ್ಷಕ್ಕೆ ಏನಿದೆ 3-4 ಟನ್ವರೆಗೆ ಇಳುವರಿ ಬರ್ತದೆ. 8ರಿಂದ 9ನೇ ವರ್ಷದಿಂದ ಏನೈತಿ 10ರಿಂದ 12 ಟನ್ನು ಇದರ ಇಳುವರಿ ಬರ್ತದೆ. ಅದನ್ನು ಈ ತೋಟಗಾರಿಕೆ ಇಲಾಖೆಯಿಂದ ಒಂದು ಏನು ಯೋಜನೆ ಇದೆ, ಆ ಯೋಜನೆಯಲ್ಲಿ ರೈತರು ಸಸಿಗಳನ್ನು ಹಚ್ಕೊಳ್ಳುತ್ತಾರೆ. ಹಚ್ಕೊಂಡ ನಂತರ ಆಮೇಲೆ ಏನೈತಿ ಇದಕ್ಕೆ ಬಂದಂಥ ಒಂದು ವಿಷಯ ಹೇಳಬೇಕು ಅಂತಂದರೆ, ಈ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ರೈತರು ಅವರಿಂದನೇ ಈ ತಾಳೆ ಬೆಳೆ ಉತ್ಪನ್ನ ಏನು ಬಂದಿರ್ತದೆ ಆ ಬೆಳೆಯ ಫ್ರೂಟ್ಸ್ಗಳನ್ನು ನಿಗದಿತ ಕಂಪ್ನಿಗಳು ಖರೀದಿ ಮಾಡ್ತವೆ. ಖರೀದಿ ಮಾಡಿ ಅವರಿಗೆ ದುಡ್ಡನ್ನು ನೇರವಾಗಿ ರೈತರಿಗೆ ಖಾತೆಗೆ ಹೋಗುತ್ತದೆ. ಹೇಗಂತೀರಿ ಸರ್, ರಾಯಚೂರು ಜಿಲ್ಲೆಯಲ್ಲಿ ಇದು ಹವಾಮಾನಕ್ಕೆ ತಕ್ಕಂತೆ ಈ ಬೆಳೆ ಒಂದು ಸೂಕ್ತವಾದಂತಹ ಹೇಗೆ, ಅಥವಾ ಹಾಕ್ಬೇಕಪ್ಪ ಅಂತಂದ್ರೆ ಸಸಿಗಳನ್ನು ತಾವು ಉಚಿತವಾಗಿ ವಿತರಣೆ ಮಾಡ್ತೀರಾ ಹೇಗೆ, ಅಥವಾ ಹಾಕ್ಬಹುದಪ್ಪ ಅಂತಂದ್ರೆ ಅಂತರ ಇದಕ್ಕೆ ಬಹಳ ಕೊಡಬೇಕಾಗ್ತದೆ ಹೇಗೆ? ನೀರು ಬಸಿದು ಹೋಗುವಂತಹ ಕೆಂಪು ಮಣ್ಣಿಂದ ಹಿಡ್ಕೊಂಡು ಕರಿ ಮಣ್ಣುಗಳು ಈ ಬೆಳೆಗೆ ಸೂಕ್ತವಾಗಿರ್ತವೆ. ಮಾರ್ಜಿನಲ್ ಏನ್ ಲ್ಯಾಂಡ್ಸ್ ಇರ್ತವೆ ಆ ಸಾಧಾರಣ ಇರುವಂತಹ ಹೊಲಗಳು ಸಹಿತ ಒಟ್ಟಾರಿಗೆ ಹೇಳಬೇಕು ಅಂತಂದ್ರೆ ನೀರು ಬಸದು ಹೋಗಬೇಕು ಅಂಥ ಮಣ್ಣುಗಳಲ್ಲಿ ಈ ತಾಳೆ ಬೆಳೆಯನ್ನು ಬೆಳೆಯಬಹುದಾಗಿರ್ತದೆ. ಅದೇ ರೀತಿಯಾಗಿ ಏನಿದೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ 3F ಕಂಪ್ನಿ ಅಂಥೇಳಿ ಒಂದು ಕಂಪ್ನಿ ಏನಿದೆ ನಿಗದಿತವಾಗಿರುತ್ತದೆ. ಆ ಕಂಪ್ನಿಯಿಂದ ಸಸಿಗಳನ್ನು ಯಾರು ಬೆಳೆಯುವಂಥ ರೈತರು, ಯಾರು ತಾಳೆ ಬೆಳೆ ಬೆಳೀಬೇಕು ಅಂಥೇಳಿ ಇಚ್ಛೆ ಇರುವಂಥ ರೈತರು ಅವರು ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದರೆ ಏನೈತಿ ಅವರು ಈ ಕಂಪ್ನಿಯ ಅವರ ಸಿಬ್ಬಂದಿಗಳ ಜೊತೆಗೆ ಅವರಿಗೆ ನಾವು ಸಂಪರ್ಕ ಮಾಡಿಸಿಕೊಟ್ಟು ಹೊಲ ಖಾಲಿ ಇದ್ದಾಗ ಏನೈತಿ ಅವರಿಗೆ ಲ್ಯಾನೆಟ್ ಹಾಕಿಸಿ ಅವರಿಗೆ ಸಸಿಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿ ನಾಟಿ ಮಾಡಿಸಿ ಕೊಡ್ತೀವಿ. ಇದು ಫ್ರೀಯಾಗಿ ಕೊಡುವಂಥ ವ್ಯವಸ್ಥೆ ಆಗಿರ್ತದೆ. ಈ ತಾಳೆ ಬೆಳೆಯ ಸಸಿಗಳು ಹೊರಗೆ ಎಲ್ಲೂ ಸಿಗುವುದಿಲ್ಲ. ಕಂಪನಿಯಿಂದನೇ ಮಾತ್ರ, ಅದು ತೋಟಗಾರಿಕೆ ಇಲಾಖೆಯ ಮೂಲಕನೇ ಈ ಸಸಿಗಳು ಅವರಿಗೆ ವಿತರಣೆ ಆಗ್ತವೆ. ಮತ್ತು ಅವರು ಹಚ್ಕೊಂಡು ಏನೈತಿ ಈ ಯೋಜನೆಯನ್ನು ಲಾಭವನ್ನು ಅವರು ಪಡೆಯಬಹುದಾಗಿರ್ತದೆ. ಅವರು ಫ್ರೀಯಾಗಿ ಸಸಿಗಳನ್ನು ಕೊಡ್ತಾರೆ. ರೈತರು ತಾವು ಅದನ್ನು ತೆಗೆದು ತೋಡಿಸ್ಕೊಂಡು ರೈತರು ಅದನ್ನು ಸಸಿಗಳನ್ನು ಹಚ್ಕೋಬೇಕು. ಆಮೇಲೆ ಅದಕ್ಕೆ ನಿರ್ವಹಣೆಗೂ ಸಹಿತ ಇಲಾಖೆಯಿಂದ ಅದಕ್ಕೆ ಸಹಾಯಧನ ಇರ್ತದೆ. 4 ವರ್ಷದವರೆಗೆ 5,250 ರೂಪಾಯಿ ಪ್ರತಿ ಹೆಕ್ಟರಿಗೆ ಅವರಿಗೆ ನಿರ್ವಹಣೆ ವೆಚ್ಚನೂ ಕೊಡ್ತದೆ. ಆಮೇಲೆ ಅಂತರ ಬೆಳೆಯಾಗಿ ಯಾವುದೇ ಬೆಳೆಗಳನ್ನು ಮಾಡಿಕೊಂಡ್ರೂ ಸಹಿತ ಅವರಿಗೆ 5,250 ರೂಪಾಯಿ ಪ್ರತಿ ಹೆಕ್ಟರ್ನಂತೆ ಅವರಿಗೆ ಅಂತರ ಬೆಳೆಯನ್ನು ಮಾಡಿಕೊಂಡ್ರೆ 4 ವರ್ಷದವರೆಗೆ ಇದು ಏನೈತಿ, ಇವು ತಾಳೆ ಬೆಳೆಗಳು ಒಂದಕ್ಕೊಂದು ಕೂಡೋಕ್ಕಿಂತ ಮುಂಚೆನೇ ಈ ಬೆಳೆ ಅಂತರ ಬೆಳೆಗಳನ್ನು ಮಾಡ್ಕೋಬೇಕು. ಆ ಟೈಮ್ನಲ್ಲಿ ಮಾಡಿರ್ತಕ್ಕಂಥ ಅಂತರ ಬೆಳೆಗೆ ಸಹಿತ ತೋಟಗಾರಿಕೆ ಇಲಾಖೆ ಸಹಾಯಧನವನ್ನು ಕೊಡ್ತದೆ. ಮತ್ತು ಅದೇ ರೀತಿಯಾಗಿ ಈ ತಾಳೆ ಬೆಳೆ ಬೆಳೆದಂತಹ ರೈತರು ಕೊಳವೆ ಬಾವಿ ಮಾಡಿಕೊಂಡ್ರೂ ಸಹಿತ ಅವರಿಗೆ ರೂಪಾಯಿ 50,000 ಸಹಾಯಧನ ಇರ್ತದೆ. ಆಮೇಲೆ ಎತ್ತರದ ಮರಗಳಿಂದ ಕೊಯ್ಲು ಮಾಡಲಿಕ್ಕೆ ಕಟಾವು ಮಾಡಲು ಯಂತ್ರಗಳನ್ನು ಏನು ಯೂಸ್ ಮಾಡ್ತಾರೆ ಅದು ಕಟಾವು ಮಾಡಲಿಕ್ಕೂ ಸಹಿತ ಪ್ರತಿ ಮೆಟ್ರಿಕ್ ಟನ್ಗೆ 10,000 ರೂಪಾಯಿ ಅಂತೆ ಸಹಾಯಧನವನ್ನು ಕೊಡುವಂಥ ವ್ಯವಸ್ಥೆಯನ್ನು ತೋಟಗಾರಿಕೆ ಇಲಾಖೆ ಮಾಡಿರ್ತದೆ. ಈ ರೀತಿಯಾಗಿ ಅವರು ಅನೇಕ ಫೆಸಿಲಿಟೀಸ್ಗಳನ್ನು ಪಡ್ಕೊಂಡು ಅವರು ಏನಿದೆ ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿರುತ್ತದೆ. ಆಮೇಲೆ ಇತರೆ ಉಪಕರಣಗಳಿಗೆ ಇರುವಂತಹ ಸಹಾಯಧನದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತಂದ್ರೆ, ತಾಳೆಹಣ್ಣು ಕಟಾವು ಮಾಡುವಂತಹ ಉಪಕರಣಕ್ಕೆ ರೂಪಾಯಿ 3,000 ಇರ್ತದೆ. ಅದೇ ರೀತಿಯಾಗಿ ಚಾಫ್ ಕಟ್ಟರ್ ಅಥವಾ ಗರಿ ಕತ್ತರಿಸುವ ಯಂತ್ರಕ್ಕೆ 50,000 ರೂಪಾಯಿವರೆಗೆ ಸಹಾಯಧನದ ವ್ಯವಸ್ಥೆ ಇರುತ್ತದೆ. ಒಳ್ಳೆಯದು ಸರ್, ತಾವು ಹೇಳಿದ್ರಿ ಈಗ ಮುಖ್ಯವಾಗಿ ಚೆನ್ನಾಗಿ ಬಸಿದು ಹೋಗುವಂತಹ ಒಂದು ಮಣ್ಣಿನಲ್ಲಿ, ಜೊತೆಗೆ ಕಪ್ಪು ಮಣ್ಣಿನಲ್ಲೂ ಕೂಡ ಇದು ಚೆನ್ನಾಗಿ ಹಲಸಾಗಿ ಬೆಳೆತದೆ ಎಂಬಂತಹ ಒಂದು ವಿಚಾರ. ಇದಕ್ಕೆ ಒಂದು ಮಿನಿಮಮ್ ಅಥವಾ ನೀರಿನ ಹನಿ ನೀರಾವರಿ ಬಿಡಬಹುದು ಅಥವಾ ನೀರಿನ ಒಂದು ಸೌಕರ್ಯ ಇದ್ರೆ ಉತ್ತಮ ಅಂತೀರ ಹೇಗೆ, ಅಥವಾ ಇದು ಏನಾದರೂ ನೀರಿಲ್ಲದೆ ಬೆಳೆಯಬಹುದಾ ಹೇಗೆ? ಇದಕ್ಕೆ ತಾಳೆ ಬೆಳೆಗೆ ಯಾವ ರೀತಿ ನಮ್ಮ ತೆಂಗಿನ ಬೆಳೆಗೆ ಏನು ಮಾಡಿರ್ತಕ್ಕಂಥ ವ್ಯವಸ್ಥೆ ಇರ್ತದೆ ಅದೇ ತೆಂಗಿನ ಬೆಳೆಯ ಜಾತಿಯ ಇದಕ್ಕೆ ಸೇರಿದಂಥ ಇದೂ ಬೆಳೆ ಆಗಿರ್ತದೆ. ಅದಕ್ಕೆ ಕೈಗೊಳ್ಳಬೇಕಾಗಿರತಕ್ಕಂಥ ಎಲ್ಲ ಕ್ರಮಗಳನ್ನು ಇದಕ್ಕೇನು ಕೈಗೊಳ್ಳಬೇಕಾಗಿರ್ತದೆ. ಅದಕ್ಕೆ ನೀವು ಹರಿ ನೀರಾವರಿ ಇದ್ದರೆ ಹರಿ ನೀರಾವರಿ ಮೂಲಕನೂ ಇದನ್ನು ನೀರಾವರಿ ಮಾಡಬಹುದು. ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆಯಿಂದ ಇದಕ್ಕೆ ಹನಿ ನೀರಾವರಿಯನ್ನು ಅಳವಡಿಸಿ ಅದಕ್ಕೆ ನೀರಾವರಿಯನ್ನು ಮಾಡ್ತಿದ್ರು ಸಹಿತ 90% ಸಹಾಯಧನ ಈ ಹನಿ ನೀರಾವರಿ ಮಾಡಿದಂತಹ ತಾಳೆ ಬೆಳೆಗಾರರು ಹನಿ ನೀರಾವರಿ ಮಾಡಿಕೊಂಡಿರ್ತಾರಲ್ಲ ಅವರಿಗೆ 90% ಸಹಾಯಧನವನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಒಳಗೆ ಮಾಡುವಂಥ ವ್ಯವಸ್ಥೆ ಇರುತ್ತದೆ. ಅದನ್ನು ಮಾಡಿಕೊಂಡು ಅವರು ತಾಳೆ ಬೆಳೆಯನ್ನು ಬೆಳೆದು ಇದರಿಂದ ಲಾಭ ಪಡೆಯಬಹುದಾಗಿರ್ತದೆ. ತಾವು ಹೇಳಿದ್ರಿ ಸರ್, ಈಗ ತಾಳೆ ಬೆಳೆ ಬಹಳಷ್ಟು ಪ್ರೋತ್ಸಾಹ ಇದೆ ರೈತ ಬಾಂಧವರಿಗೆ ಇದನ್ನು ಬೆಳ್ಕೊಳ್ಳೋಣ ಹೋಗ್ಲಿಕ್ಕೆಪ್ಪ ಅಂತಂದ್ರೆ ಎಲ್ಲ ರೀತಿಯ ಸಹಾಯ ಸೌಲಭ್ಯಗಳು ಇಲಾಖೆಯಿಂದ ದೊರೆತಿದೆ. ಪ್ರಸ್ತುತವಾಗಿ ಮಾರುಕಟ್ಟೆ ಒಂದು ಬೇಡಿಕೆ ಅಥವಾ ದರ ಹೇಗಿದೆ, ಇದಕ್ಕೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ತೀರಿ? ಯಾಕಂತಂದ್ರೆ ರೈತ ಬಾಂಧವರು ಹಾಕಿದ ಮೇಲೆ ಅದಕ್ಕೆ ಅವರು ಒಳ್ಳೆ ಲಾಭವನ್ನು ಪಡ್ಕೋಬೇಕು. ಸರಿಯಾಗಿ ಹೇಳ್ತಾ ಇರುತ್ತೀರಿ. ಈಗ ಈ ಜಿಲ್ಲೆಯಲ್ಲಿ ಏನಿದೆ ಅದಕ್ಕೆ ಮಾರುಕಟ್ಟೆ ದರ ಈಗ 15,000 ರೂಪಾಯಿ ಪ್ರತಿ ಟನ್ನಿಗೆ ಇರ್ತದೆ ಈ ವರ್ಷ. ಮತ್ತು ಸರ್ಕಾರದಿಂದ MSP ಏನಿರ್ತದೆ 14,489 ಇರ್ತದೆ. ಒಂದು ವೇಳೆ 14,489 ಮಾರುಕಟ್ಟೆ ದರ ಕಡಿಮೆ ಆದರೆ ಆ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಇಲಾಖೆಯಿಂದ ಕೊಡುವಂಥ ವ್ಯವಸ್ಥೆಯೂ ಇರ್ತದೆ. ಇದಕ್ಕೆ ಇರುವಂಥದ್ದು ಈ ಯೋಜನೆಯ ಲಾಭವನ್ನು ರೈತರು ಪಡೆಯಬಹುದಾಗಿರ್ತದೆ ಅಂತೇಳಿ ನಾನು ಈ ಮೂಲಕ ಹೇಳ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ ತಾವು ಹೇಳಿದ್ರೆ, ಇಲ್ಲಿ ಕೊಳವೆ ಬಾವಿ ಕೊರೆಯಲಿಕ್ಕೆ ರೈತ ಬಾಂಧವರಿಗೂ ಕೂಡ ಇದು ಸಹಾಯ ಸೌಲಭ್ಯ ಸಿಗ್ತದೆ ಅಂತಂದ್ರೆ, ಅಂದ್ರೆ ಇಳುವರಿ ನೀಡುತ್ತಿರುವಂತಹ ತೋಟಗಳಲ್ಲಿ ಹೊಸದಾಗಿ ಏನಾದರೂ ಕೊಳವೆ ಬಾವಿಯನ್ನು ಕೊರಲಿಕ್ಕೆ ಅವಕಾಶ ಇದೆ? ಯಾಕಂತಂದ್ರೆ ರೈತ ಬಾಂಧವರಿಗೆ ಇಳುವರಿ ಕೊಡುವಂತಹ ಸಂದರ್ಭದಲ್ಲಿ ನೀರಾವರಿ ಒಂದು ಅಂತರ್ಜಲ ಬತ್ತ ಹೋಯ್ತಪ್ಪ ಅಂತಂದ್ರೆ ರೈತ ಬಾಂಧವರು ಹೊಸದಾಗಿ ಏನಾದರೂ ಬೋರ್ವೆಲ್ ಕೊರಲಿಕ್ಕೆ ತಮ್ಮ ಕ್ಷೇತ್ರದಲ್ಲಿ ಬೆಳೆ ಇರಬೇಕಾ ಹೇಗೆ ಆ ಸಂದರ್ಭದಲ್ಲಿ? ಕೊಳವೆ ಬಾವಿ ಕೊರೆಯಲಿಕ್ಕೆ ಅವರಿಗೆ ಸಹಾಯಧನ ಕೊಡಲಿಕ್ಕೆ ಸೌಲಭ್ಯ ಇರ್ತದೆ. ಬಟ್ ತಾಳೆ ಬೆಳೆ ಇರುವಂತಹ ರೈತರಿಗೆ ಮಾತ್ರ ಈ ಕೊಳವೆ ಬಾವಿ ಅವರು ಕೊರೆಸಿದ್ರೆ ಅದಕ್ಕೆ ಸಹಾಯಧನದ 50,000 ರೂಪಾಯಿ ಪ್ರತಿ ಕೊಳವೆ ಬಾವಿಗೆ ಇರುವಂತಹ ಒಂದು ಸಹಾಯ ಸವಲತ್ತು ಇರ್ತದೆ, ಅದನ್ನು ಉಪಯೋಗ ಮಾಡಬಹುದಾಗಿರ್ತದೆ. ಇನ್ನೊಂದು ಮುಖ್ಯವಾಗಿ ಅಂತರ್ ಬೆಳೆಯನ್ನ ಮಾಡ್ಲಿಕ್ಕೆ ರೈತ ಬಾಂಧವರು, ಯಾಕಂತಂದ್ರೆ 4 ವರ್ಷಗಳ ನಂತರ ಇಳುವರಿಯನ್ನ ಕೊಡುವಂತಹ ಒಂದು ಈ ಬೆಳೆ ಅಲ್ಲಿ ನಾವು ಹೂವು ಹಣ್ಣು ತರಕಾರಿಗಳನ್ನ ಹಾಕ್ಲಿಕ್ಕೆ ರೈತ ಬಾಂಧವರು ಅಂತರ್ ಬೆಳೆಯನ್ನು ಕೂಡ ಬೆಳ್ಕೋಬಹುದಾ ಹೇಗೆ? ಅಂತರ್ ಬೆಳೆಗೆ ಸಣ್ಣ ಸಸಿಗಳು ಇದ್ದಾಗ ಮಾತ್ರ ಇದನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಅದಾದ ನಂತರ ಈ ಬೆಳೆ ಏನಿದೆ ಶಾಲೋ ಕ್ರಾಪ್ ಇದ್ದಿದ್ರಿಂದ ಆದಷ್ಟು ಬೇರೆ ಬೆಳೆಯನ್ನು ಬೆಳಿಬಾರ್ದು ಅಂತ ಹೇಳ್ತಾರೆ. ಈಗ 3-4 ವರ್ಷದವರೆಗೆ ಏನಿದೆ ಜಮೀನ್ ಖಾಲಿ ಇರ್ತದೆ, ಆ ಖಾಲಿ ಇದ್ದ ಜಮೀನಿನಲ್ಲಿ ಅಂತರ್ ಬೆಳೆಗಳನ್ನ ಬೆಳಕೊಂಡು ಅದನ್ನ ಈ ಇರುವಂತಹ ಜಮೀನಿನ ಒಂದು ಲಾಭವನ್ನ ಪಡೆಯಬಹುದಾಗಿರ್ತದೆ. ಆ ಹೂ ಹಣ್ಣು ತರಕಾರಿ ಈ ಬೆಳೆಗಳನ್ನ ಅವರು ಯಾವುದೇ ಇದು ಬೆಳ್ಕೊಂಡ್ರು ಸಹಿತ 5,250 ರೂಪಾಯಿ ಪ್ರತಿ ಹೆಕ್ಟರ್ಗೆ ಅಂತೇಳಿ ನಮ್ಮ ಇಲಾಖೆಯಿಂದ ಅವರಿಗೆ ಸಹಾಯ ಸವಲತ್ತು ಇರ್ತದೆ, ಅದನ್ನು ಪಡ್ಕೋಬಹುದಾಗಿರ್ತದೆ. ಈ ತಾಳೆಬೆಳೆ ಅಭಿವೃದ್ಧಿ ಯೋಜನೆ ಇಡೀ ಜಿಲ್ಲೆಗೆ ಅನ್ವಯ ಆಗ್ತದೆ ಹೇಗೆ, ಅಥವಾ ಏನು ಆಯ್ದ ತಾಲೂಕುಗಳಲ್ಲಿ ಮಾತ್ರ ಇದು ಸೀಮಿತ ಆಗಿದೆ ಹೇಗೆ? ಈ ತಾಳೆಬೆಳೆ ಯೋಜನೆ ಇಡೀ ಜಿಲ್ಲೆಗೆ ಯಾವುದೇ ಗ್ರಾಮ ಪಂಚಾಯತಿ ಆಗಲಿ ಅಥವಾ ಯಾವುದೇ ಹಳ್ಳಿಗಳಾಗಲಿ ಎಲ್ಲೂ ಒಟ್ಟ ಇದಕ್ಕೆ ಇರುವಂತಹ ಸೂಕ್ತ ಮಣ್ಣು ಮತ್ತು ನೀರಿನ ನೀರಾವರಿ ವ್ಯವಸ್ಥೆ ಇದ್ರೆ ಆ ಬೆಳೆಗಾರರು ಈ ಬೆಳೆಗೆ ಇಚ್ಛ ಪಡ್ತಿದ್ರೆ ಅವರು ಮಾಡ್ಕೋಬಹುದಾಗಿರ್ತದೆ. ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ಈಗಾಗಲೇ ನಮ್ಮ ಪ್ಯಾಡಿ ಏನು ಬೆಳೀತಾ ಇದ್ದಾರೆ, ಭತ್ತ ಬೆಳೆಯೋದಕ್ಕಿಂತ ಅದಕ್ಕಿಂತೂ ಲಾಭ ಜಾಸ್ತಿ ಬರ್ತದೆ. 50,000 ರೂಪಾಯಿ ಇದಕ್ಕೆ ಆದಾಯ ಬರ್ತಿತ್ತು ಅಂತಂದ್ರೆ ಒಂದು 15-20,000 ಮಾತ್ರ ಅವರಿಗೆ ಎಲ್ಲ ಖರ್ಚು ತೆಗೆದು ಭತ್ತ ಬೆಳೆಯುವಂತಹ ರೈತರಿಗೆ ಇದ್ರದ್ದು ಲಾಭ ಬರ್ತದೆ. ಬಟ್ಟು ನಮ್ಮ ಇದಕ್ಕೆ ತಾಳೆ ಬೆಳೆ ಬೆಳೆದಂತಹ ರೈತರು ಸುಮಾರು 120,000 ಜಾಸ್ತಿ ಆದಾಯ ತಗೊಳ್ಕೋತಾರೆ ಅವರು. 15,000 ರೂಪಾಯಿ ಭತ್ತ ಬೆಳೆಯೋದ್ರಿಂದ ಸಿಗ್ತದೆ, ಆದ್ರೆ ಇಲ್ಲಿ ಸುಮಾರು 50,000-100,000 ಅವರಿಗೆ ಲಾಭ ಸಿಗುವಂತ ಅವಕಾಶ ಇರ್ತದೆ. ಆದ್ದರಿಂದ ಈ ನಮ್ಮ ರೈತರು ಏನಿದೆ ಭತ್ತ ಬೆಳೆಗೆ ಒಂದು ಆಲ್ಟರ್ನೇಟಿವ್ ಆಗಿ ಕ್ರಾಪ್ ಅನ್ನ ನಾವು ತಾಳೆ ಬೆಳೆಯನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಬಹಳಷ್ಟು ಲಾಭ ಇರ್ತದೆ. ಈ ಯೋಜನೆಯ ಲಾಭವನ್ನ ತಾವು ಪಡ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಅಂದ್ರೆ ಮಾರುಕಟ್ಟೆ ಸಮಸ್ಯೆಗಳು ಕೂಡ ಅಷ್ಟು ಆಗೋದಿಲ್ಲ, ಯಾಕಂತಂದ್ರೆ ನೇರವಾಗಿ ಕಂಪನಿಗಳು ತಮ್ಮ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕೂಡ ಖರೀದಿ ಮಾಡ್ತಾರೆ, ತಾಂತ್ರಿಕ ಮಾಹಿತಿಗಳು ಕೂಡ ಸಿಗ್ತದೆ. ಅಷ್ಟೇನು ರೈತ ಬಾಂಧವರಿಗೆ ಮಾರುಕಟ್ಟೆ ಸಮಸ್ಯೆಯಲ್ಲಿ ಎದುರಾಗ್ಲಿಕ್ಕಿಲ್ಲ? ಮಾರುಕಟ್ಟೆ ಸಮಸ್ಯೆ ಒಟ್ಟೆ ಇದಕ್ಕೆ ಆಗೋದಿಲ್ಲ, ಯಾಕಂತಂದ್ರೆ ಇದು ಒಂಥರ ಬೈಬ್ಯಾಕ್ ಸಿಸ್ಟಮ್, ಅವರು ಅಗ್ರಿಮೆಂಟ್ ಮಾಡಿಕೊಂಡೇ ಇದು ಮಾಡಿರ್ತಾರೆ. ಅದು ಒಂದು ವೇಳೆ ಆಗಲಿಲ್ಲ ಅಂತಂದ್ರೂ ಏನಿದೆ ನಮ್ಮ ಇಲಾಖೆ ಏನಿರ್ತದೆ ಅದಕ್ಕೆ ಒಳ್ಳೆಯ ದರವನ್ನು ಕೊಡಿಸ್ಲಿಕ್ಕೆ ನಡುವು ಆಗಿರುತ್ತದೆ, ಅದರ ಜವಾಬ್ದಾರಿ ತೆಗೆದುಕೊಳ್ತದೆ. ಕನಿಷ್ಠ ಬೆಂಬಲ ಬೆಲೆ ಅಂತೇಳಿ ಏನು ಹೇಳ್ತಾರೆ, ತೋಟಗಾರಿಕೆ ಬೆಳೆಗಳಲ್ಲಿ ಯಾವುದೇ ಬೆಳೆಗೇನೂ ಸಹಿತ MSPಯನ್ನು ಇಲ್ಲಿವರೆಗೆ ಘೋಷಣೆ ಆಗಿಲ್ಲ. ಆದರೆ ಈ ತಾಳೆ ಬೆಳೆ ಬೆಳೆಯುವಂಥ ರೈತರಿಗೆ ಒಂದು MSP ಕನಿಷ್ಠ ಬೆಂಬಲ ಬೆಲೆ ಇರ್ತದೆ, ಅದಕ್ಕೆ ಸರ್ಕಾರ ಘೋಷಣೆ ಮಾಡಿರ್ತದೆ. ಇದರ ಲಾಭವನ್ನು ಪಡ್ಕೊಂಡ್ರೆ ಅವರಿಗೆ ಬಹಳಷ್ಟು ಇದು ಇರ್ತದೆ. ಈ ಪ್ರಸ್ತುತ ಇರುವಂತಹ ಈಗ MSP ಅಂತ ಏನು ಹೇಳ್ತೀವಿ ಕನಿಷ್ಠ ಬೆಂಬಲ ಬೆಲೆ 14,489 ಇರ್ತದೆ. ಈ ಬೆಲೆಕ್ಕಿಂತ ಕಡಿಮೆ ಏನಾದರೂ ಕಂಪ್ನಿಗಳು ಖರೀದಿ ಮಾಡಿದರೆ ಅದಕ್ಕೆ ಡಿಫ್ರೆನ್ಸ್ ಇರುವಂಥ, ಒಂದು ವೇಳೆ 14,489 ಕಡಿಮೆ ಅಂತಂದರೆ 14,000 ಬಂತು ಅಂತಂದ್ರೆ ಮೇಲಿನ 489 ರೂಪಾಯಿ ಪ್ರತಿ ಟನ್ನಿಗೆ ಏನಿದೆ ಇಲಾಖೆಗೆ ಸರ್ಕಾರ ಕೊಡ್ತದೆ. ಅದಕ್ಕೆ ಇದರದ ಲಾಭವನ್ನು ಪಡ್ಕೊಂಡು ತಾಳೆ ಬೆಳೆಗೆ ಆಯ್ಕೆ ಮಾಡಿಕೊಂಡು ರೈತರು ಇಲ್ಲಿ ತಮ್ಮ ಜೀವನವನ್ನು ಆರ್ಥಿಕವಾಗಿ ಸುಸ್ಥಿರಗೊಳಿಸಬಹುದಾಗಿರ್ತದೆ ಅಂತೇಳಿ ನನ್ನ ಒಂದು ಬೇಡಿಕೆ. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ತಾಳೆ ಬೆಳೆ ಅಭಿವೃದ್ಧಿ ಯೋಜನೆ ಕುರಿತು ಅದರ ಒಂದು ಮಹತ್ವ, ಯಾಕೆ ಇದರ ಮಹತ್ವ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ, ಸರ್ಕಾರ ಮಟ್ಟದಲ್ಲಿ ಈ ಖಾದ್ಯ ತೈಲವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಯಾವ ರೀತಿಯಾಗಿ ಇದರ ಸದುಪಯೋಗವನ್ನು ಪಡ್ಕೋಬಹುದು ಅಂತ ಒಂದು ವಿಚಾರ. ತಾವು ಹೇಳಿದ ಹಾಗೆ ಭತ್ತಕ್ಕೆ ನಾವು ಪರ್ಯಾಯವಾಗಿ ಒಳ್ಳೆಯ ಒಂದು ತಾಳೆ ಬೆಳೆಯನ್ನು ಬೆಳಕಲಿಕ್ಕೆ ಅವಕಾಶ ಇದೆ. ನಮ್ಮ ಕೊನೆ ಭಾಗದ ರೈತರು ಅಥವಾ ಟೇಲೆಂಡ್ ಭಾಗದ ರೈತರು ನೀರಿಲ್ಲದೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾರೆ, ಆದ್ದರಿಂದ ಅಲ್ಪ ನೀರಿನ ಒಂದು ವ್ಯವಸ್ಥೆ ಇರುವಂತಹ ರೈತ ಬಾಂಧವರು ಹನಿ ನೀರಾವರಿ ಆಗಿರ್ಬೋದು, ಜೊತೆಗೆ ತಾವು ಹೇಳಿದ ಪ್ರಕಾರ ಈ ಹನಿ ನೀರಾವರಿ ಒಂದು ಘಟಕವನ್ನ ಅಳವಡಿಸಿಕೊಂಡು ಹೋಗ್ಲಿಕ್ಕೂ ಕೂಡ ತಾವು ಸಹಾಯ ಸೌಲಭ್ಯ ಸಿಗುತ್ತೆ ಎಂಬಂತ ಒಂದು ವಿಚಾರವನ್ನ ಹೇಳಿದ್ರಿ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವಂತಹ ಈ ತಾಳೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ರೈತ ಬಾಂಧವರು ತಮ್ಮಲ್ಲಿರುವಂತಹ ಅಥವಾ ಕಡಿಮೆ ಫಲವತ್ತಾದ ಭೂಮಿ ಅಥವಾ ಬೀಳುಬಿಟ್ಟಿರುವಂತಹ ಒಂದು ಭೂಮಿಯಲ್ಲಿ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರಪ್ಪ ಅಂತಂದ್ರೆ ಖಂಡಿತ ಒಳ್ಳೆಯ ಚಿನ್ನದ ಬೆಳೆಯನ್ನ ತಾಳೆ ಬೆಳೆಯನ್ನಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಈ ಕಡೆ ಸ್ವಲ್ಪ ಗಮನ ಹರಿಸಲಿ ಅಂತ ಹೇಳ್ತಾ ಈ ತಾಳೆ ಬೆಳೆ ಅಭಿವೃದ್ಧಿ ಯೋಜನೆ ಕುರಿತು ರೈತ ಬಾಂಧವರಿಗೆ ಸಿಗುವಂತಹ ಸಹಾಯ ಸೌಲಭ್ಯ ಆಗಿರಬಹುದು, ಅದರ ಮಹತ್ವ, ಹಿನ್ನೆಲೆ, ಸುದೀರ್ಘವಾದಂತಹ ಒಂದು ಮಾಹಿತಿಯನ್ನ ಒದಗಿಸಿಕೊಟ್ಟಂತಕ್ಕೆ ಸರ್ ತಮಗೆ ರೈತ ಬಾಂಧವರ ಪರವಾಗಿ ಹಾಗೇನೆ ಎಲ್ಲ ಶ್ರೋತೃ ಬಾಂಧವರ ಪರವಾಗಿ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಖಾದ್ಯ ತೈಲ ಬೆಳೆಯಾದ ತಾಳೆ ಬೆಳೆಯ ಅವಕಾಶಗಳು ಮತ್ತು ಇಲಾಖಾ ಯೋಜನೆಗಳ ಕುರಿತು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮೊಹಮ್ಮದ್ ಅಲಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಈಗ ಕೇಳೋಣ

ಹೆಸರುಕಾಳು ಜವಾರಿ ಗರಿಷ್ಠ 9,207 ರೂಪಾಯಿಗಳು, ಶೇಂಗಾ 3,185 ರೂಪಾಯಿಗಳಿಂದ 4,937 ರೂಪಾಯಿಗಳು, ಭತ್ತ ಸೋನಾಮಸೂರಿ 1,805 ರೂಪಾಯಿಗಳಿಂದ 2,265 ರೂಪಾಯಿಗಳು, ಕೆಂಪು ತೊಗರಿ 5,555 ರೂಪಾಯಿಗಳಿಂದ 6,402 ರೂಪಾಯಿಗಳು. ಲಿಂಗಸೂಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ, ತೊಗರಿ ಕನಿಷ್ಠ 6,100 ರೂಪಾಯಿಗಳಿಂದ ಗರಿಷ್ಠ 6,350 ರೂಪಾಯಿಗಳು. ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಹೀಗಿದೆ. ಕಡಲೆಕಾಳು ಕನಿಷ್ಠ 6,200 ರೂಪಾಯಿಗಳಿಂದ ಗರಿಷ್ಠ 6,200 ರೂಪಾಯಿಗಳು, ಒಣಮೆಣಸಿನಕಾಯಿ 3,700 ರೂಪಾಯಿಗಳಿಂದ ಗರಿಷ್ಠ 10,400 ರೂಪಾಯಿಗಳು, ಜೋಳ ಹೈಬ್ರಿಡ್ 2,200 ರೂಪಾಯಿಗಳಿಂದ 2,200 ರೂಪಾಯಿಗಳು, ಭತ್ತ ಕಾವೇರಿ ಸೋನ 1,800 ರೂಪಾಯಿಗಳಿಂದ ಗರಿಷ್ಠ 2,120 ರೂಪಾಯಿಗಳು, ಭತ್ತದ ಆರ್ ಎನ್ ಆರ್ ಹೊಸದು 2,200 ರೂಪಾಯಿಗಳಿಂದ 2,500 ರೂಪಾಯಿಗಳು, ಭತ್ತದ ಆರ್ ಎನ್ ಆರ್ ಹಳೆಯದು 2,530 ರೂಪಾಯಿಗಳಿಂದ 3,140 ರೂಪಾಯಿಗಳು, ಸೂರ್ಯಕಾಂತಿ ಕನಿಷ್ಠ 5,800 ರೂಪಾಯಿಗಳಿಂದ ಗರಿಷ್ಠ 6,350 ರೂಪಾಯಿಗಳು, ಇನ್ನು ತೊಗರಿ ಕನಿಷ್ಠ 5,800 ರೂಪಾಯಿಗಳಿಂದ ಗರಿಷ್ಠ 5,800 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ಮಾನವಿ, ರಾಯಚೂರು, ಲಿಂಗಸುಗುರು, ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಆಲಿಸಿದಿರಿ. ಈಗ ಕೇಳೋಣ ಒಂದು ಪರಿಸರ ಗೀತೆಯನ್ನು. ಪರಿಸರ ಗೀತೆಯನ್ನು ಕೇಳಿದಿರಿ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸಾನುವಣಿಯಲ್ಲಿ ನೀವು ಕೇಳಲಿರುವ ಕಾರ್ಯಕ್ರಮ ನೀರಿನ ಮಹತ್ವ ಮತ್ತು ಮಣ್ಣಿನ ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ದಂಡು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ. ಇವಿಷ್ಟು ನಾಳಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿರುವಂತಹ ಕಾರ್ಯಕ್ರಮಗಳು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ. ಸಿಂಧನೂರು ತಾಲೂಕಿನ ದಿದ್ದಿಗಿ ಗ್ರಾಮದ ಅಮರೇಶ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು. ಸೃಷ್ಟಿಯ ನೇಮ ಇದು, ಯಾರನ್ನು ಬಿಟ್ಟಿಲ್ಲ, ಯಾರಿಗೆ ಯಾರಿಲ್ಲ, ಯಾವುದು ಸ್ಥಿರವಲ್ಲ, ಯಾಕೆ ತಿಳಿಯಾರಲ್ಲ, ಯಾರಿಗೆ ಯಾರಿಲ್ಲ, ಯಾವುದು ಸ್ಥಿರವಲ್ಲ, ಯಾಕೆ ತಿಳಿಯಾರಲ್ಲ, ಯಾವ ಗಳಿ ಯಾಗ ಯಮ ಬಂದ.